ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದ ವಿಷಯ ಕಲಬುರಗಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ. ಭಾಗವಹಿಸುವವರು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಡಿ ಬದೋಲೆ ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಜಿಲ್ಲಾ ಸಹಾಯಕ ಕಾರ್ಯಕ್ರಮ ಸಂಯೋಜಕರಾದ ರವಿಶಂಕರ್. ನಡೆಸಿಕೊಡುವವರು ಡಾಕ್ಟರ್ ಸದಾನಂದ್ ಪೆರ್ಲಾ. ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಮತ್ತು 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರಿ ಕಾಯಕ ಶಕ್ತಿ ಎನ್ನುವ ವಿಶೇಷ ಸರಣಿಯನ್ನ ಇಂದಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರತಿ ಗುರುವಾರ ಸಾಯಂಕಾಲ 7 ಗಂಟೆಗೆ ಈ ಕಾರ್ಯಕ್ರಮ ಮೂಡಿ ಬರಲಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಈ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡಂತಹ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನ ಮತ್ತು ಅದರ ಸಾಧನೆಯ ಹೆಜ್ಜೆಗಳನ್ನು ದಾಖಲಿಸುವ ಮತ್ತು ಜನಮನದ ಮಾತನ್ನ ತಿಳಿಯುವಂತಹ ಒಂದು ವಿಶೇಷವಾಗಿರತಕ್ಕಂಥ ಸರಣಿ. ಈ ಕಾರ್ಯಕ್ರಮದಲ್ಲಿ ಮೊದಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಡಿ ಬದೋಲೆ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಹಾಗೆ ನಮ್ಮೊಡನಿದ್ದಾರೆ ರವಿಶಂಕರ್ ಅವರು, ಜಿಲ್ಲಾ ಸಹಾಯಕ ಕಾರ್ಯಕ್ರಮ ಸಂಯೋಜಕರು ನರೇಗಾ, ಇವರು ಕೂಡ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಇದ್ದಾರೆ, ಸಿದ್ದರಾಮ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸರ್, ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ಕಾರ. ಕೇಳಿದ್ರೆ ಬಹಳ ಉತ್ತಮವಾಗಿರತಕ್ಕಂಥ ಒಂದು ಕಾರ್ಯಕ್ರಮದ ಸರಣಿಯನ್ನ ನಮ್ಮ ಸಿಇಒ ಅವರು ಆಯೋಜನೆ ಮಾಡಿದ್ದಾರೆ. ನಾನು ಜನಗಳ ಒಟ್ಟಿಗೆ ಮಾತಾಡಬೇಕು, ಈ ನರೇಗಾದ ಕೆಲಸ ಕಾರ್ಯಗಳಲ್ಲಿ ನಿರತರಾದವರ ಜೊತೆ ನೇರವಾದಂತಹ ಸಂವಾದವನ್ನ ಮಾಡಬೇಕು, ನಮ್ಮ ಜನರಿಗೆ ಶಕ್ತಿ ಕಾಯಕದ ಮೂಲಕ ಸಿಕ್ಕಿದ ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನದ ಭಾಗವಾಗಿ ಈ ಸರಣಿಯನ್ನ ಆಯೋಜಿಸಿದ್ದಾರೆ. ಸರ್, ಈ ಒಂದು ಮೊದಲ ಸರಣಿ 13 ಕಂತುಗಳಲ್ಲಿ ಈಗ ನಮ್ಮ ಕಾರ್ಯಕ್ರಮ ಪ್ರತಿ ಗುರುವಾರ ಪ್ರಸಾರ ಆಗಲಿದೆ. ಜನರಿಗೆ ಏನು ಹೇಳ್ತೀರಿ ಈ ಪ್ರಥಮ ಕಾರ್ಯಕ್ರಮದಲ್ಲಿ? ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಹೌದು. ಇದರಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ 100 ದಿನ ಉದ್ಯೋಗ ಕೊಡಬಹುದು. ಇದರ ಸದುಪಯೋಗ ಎಲ್ಲರೂ ತಗೋಬೇಕಾಗತ್ತೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 70% ನಮ್ದು ಟಾರ್ಗೆಟ್ ಇದೆ. ಅದರಲ್ಲಿ 46% ಮಾಡಿದೀವಿ. ಸಾಧನೆ 67%. ಇಷ್ಟೊಂದು ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಆದರೂ ಅಲ್ಲಲ್ಲಿ ಜನರಿಗೆ ತೊಂದರೆ ಆಗ್ತಿರಬಹುದು. ಅದಕ್ಕೆ ನೇರವಾಗಿ ಅವ್ರ ಜೊತೆನೆ ಮಾತಾಡೋಣ, ಅವ್ರದ್ದು ಸಮಸ್ಯೆಗಳು ತಿಳ್ಕೊಳ್ಳೋಣ, ಅವರಿಗೆ ಪರಿಹಾರ ಕೊಡೋಣ. 95% ಚೆನ್ನಾಗಿ ಕೆಲಸ ಆಗ್ತಾ ಇರುತ್ತೆ. ಕೆಲವೊಂದು ಜಾಗದಲ್ಲಿ ಜನರಿಗೆ ತೊಂದರೆ ಆಗ್ತಾ ಇರುತ್ತೆ. ಅವ್ರ ಧ್ವನಿ ನಮ್ ತರ ತನಕ ಬರಬೇಕು. ಅವ್ರಿಗೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಫಾರ್ಮ್ 6 ಅಲ್ಲಿ ಸಮಸ್ಯೆ ಆಗ್ತಾ ಇದೆಯಾ, ವೇಜ್ ಪೇಮೆಂಟ್ ಸಿಗ್ತಾ ಇಲ್ಲ, ಮಟೀರಿಯಲ್ ಪೇಮೆಂಟ್ ಆಗ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ, ಈ ತರ ಕೆಲವೊಂದು ಸಮಸ್ಯೆಗಳು ಇರಬಹುದು ಅವರಿಗೆ. ಅವ್ರು ನಮ್ಗೆ ನೇರವಾಗಿ ಹೇಳಬೇಕಾಗತ್ತೆ. ಸೊ ಅದು ನಾವು ಅವರಿಗೆ ಪರಿಹಾರ ಕೊಡಿಸ್ಕೊಡ್ತೀವಿ, ಅವ್ರದ್ದು ಸಮಸ್ಯೆಗಳು ಬಗೆಹರಿಸ್ತೀವಿ. ಅದಕ್ಕಾಗಿ ನೇರವಾಗಿ ಅವ್ರ ಜೊತೆ ಸಂವಾದ ಮಾಡಬೇಕಂತ ನಂದು ಒಂದು ಆಸೆ ಇತ್ತು. ಅದಕ್ಕಾಗಿ ಕಾಯಕ ಶಕ್ತಿ ಸರಣಿಯನ್ನ ನೀವು ಪ್ರಾರಂಭ ಮಾಡಿದ್ವಿ. ನಮ್ಮ ಕೇಳುಗರಿಗೆ ಹೇಳೋಣ, ನೀವು ಕರೆ ಮಾಡುವಾಗ ನಿಮ್ಮ ಗ್ರಾಮದ ಹೆಸರು, ನಿಮ್ಮ ಹೆಸರು ಜೊತೆಗೆ ಫೋನ್ ನಂಬರ್ ಹೇಳಿದ್ರು ಕೂಡ ಕೆಲವೊಮ್ಮೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನುವ ಮೊದಲ ಮಾತಿನೊಂದಿಗೆ ಮೊದಲ ಕರೆಯನ್ನು ಸ್ವೀಕರಿಸೋಣ. ಸರ್, ಸಾಕಷ್ಟು ಕರೆಗಳು ಕ್ಯೂನಲ್ಲಿದೆ, ಮೊದಲ ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ ಸಾಹೇಬ್ರ ಜೊತೆ ಮಾತಾಡಿ. ನಮಸ್ತೆ. ನಮಸ್ತೆ, ಮಾತಾಡಿ. ತಮ್ಮ ಹೆಸರು ಹೇಳಿ. ಸರ್, ನಾವು ಚಿಂಚೋಳ ತಾಲೂಕ ಚಿಮ್ಮನಚೋಳ ಗ್ರಾಮ ಪಂಚಾಯತಿ ಮಾತಾಡ್ತೀವಿ. ಚಿಂಚೋಳ ಹೆಸರು ಚಿಮ್ಮನಚೋಳ ಅಂತ. ಚಿಂಚೋಳ ತಾಲೂಕ ಚಿಮ್ಮನಚೋಳ ಗ್ರಾಮ ಪಂಚಾಯತ್. ಹೆಸರು ಹೇಳಿ, ಹೆಸರು ಹೇಳಿ ತಮ್ದು. ಸರ್, ನಮ್ಮ ಹೆಸರು ಬಂಡಪ್ಪ ಅಂತ. ಬಂಡಪ್ಪ ಹೆಂಗ್ನೋ ಚಿಮ್ಮನಚೋಳ. ಹಾ, ಬಂಡಪ್ಪ ಅವ್ರೆ ಹೇಳಿ. ಗಂಟೆ ಮುಖಂಡರು ಸರ್ ನಾವು ಹೇಳಿ. ಹಾ, ಬಂಡಪ್ಪ ಅವ್ರೆ ಹೇಳಿ. ಸರ್, ನಮ್ಮ ಚಿಮ್ಮನಚೋಳ ಗ್ರಾಮ ಪಂಚಾಯತ್ ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿ ಮಾಡ್ತಾರ. ಸರ್, ಅದು ಗ್ರಾಮ ಸಭೆ ಮಾಡ್ಬೇಕಾದ್ರ ಗ್ರಾಮ ಸಭೆ ಮಾಡಿ ಕೆಲಸಗಳು ಇದು ಮಾಡ್ಬೇಕಲ್ಲ ಸರ್, ಯೋಜನೆ ಮಾಡಕಲ್ಲ. ಹೌದು. ಅವ್ರೇನು ಸರ್, ಯೋಜನೆ ಗ್ರಾಮ ಸಭಾ ರೈತರು ಏನು ಕೇಳ್ತಿಲ್ಲ. ಅವ್ರವರು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಅವ್ರು ಹೇಳಿ ಕೆಲವು ಕೆಲಸಗಳು ಹೊರಕಿಟ್ಕೊಂಡು ಅವ್ರು ಮಾಡ್ಲಾತಾರ ಸರ್. ರೈತರಿಗೆ, ರೈತರ ಹೊಲಗಳಾದಾಗ ರೈತರಿಗೆ ಸಿಗುವಂತ ಸೌಲಭ್ಯ ಯಾವ ಸರ್ ನಿಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ? ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಹೊಲ ನಮ್ಮ ದಾರಿಯಲ್ಲಿ ರೈತರ ಹೊಲಕ್ಕೆ ಹೋಗಕ್ಕೆ ರಸ್ತೆ ಮಾಡಬಹುದು. ಬಟ್ ತಾವು ಹೇಳಿದಾರ, ಗ್ರಾಮ ಸಭೆಯಲ್ಲಿ, ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅದು ಎಲ್ಲ ವರ್ಕ್ ತಗೊಂಡು ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಸೊ ಈಗಾಗಲೇ ನಾವು ಎಲ್ಲ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದೀವಿ. ಓಕೆ. ಈಗ ಬಂಡಪ್ಪ ಅವರು, ನಿಮ್ಮ ಸಮಸ್ಯೆಯನ್ನು, ಪ್ರಶ್ನೆಯನ್ನು ನೇರವಾಗಿ ಕೇಳಿ. ಸರ್, ನಮ್ಮಲ್ಲಿ ರೈತರಿಗೆ, ನಾವು ರೈತರಿಗೆ ಏನ್ ಗ್ರಾಮ ಸಭಾ ಮಾಡ್ತಾರೆ ಸರ್ ಉದ್ಯೋಗ ಖಾತ್ರಿ ಯೋಜನೆ? ಅಲ್ಲ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ ನೇರವಾಗಿ. ಬಂಡಪ್ಪ ಅವರೇ, ಈಗ ತಾವು ಕೆಲವೊಂದು ಹೊಲಕ್ಕೆ ಹೋಗಕ್ಕೆ ರಸ್ತೆ ಇಲ್ಲ, ಬಟ್ ಅವ್ರು ಆಕ್ಷನ್ ಪ್ಲಾನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ನಾವು ಇನ್ನೊಂದ್ಸಲ ಅವ್ರ ರಸ್ತೆಗಳು ನಮ್ಗೆ ಕೊಡಿ, ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ತೀವಿ, ಅದು ಕೆಲಸ ಮಾಡೋಣ, ರೈತರಿಗೆ ಅಗತ್ಯರೋ ಕೆಲಸ ಮಾಡೋಣ ನಾವು. ಸರ್, ನಿಮ್ಮ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ತಂದು ಕೊಡೋಣ ಸರ್? ಇಲ್ಲ, ಪಂಚಾಯತ್ ನೀವು ಮುಖಾಂತರನೇ ಕೇಳಿಸ್ಬೇಕು ಸರ್. ಪಂಚಾಯತ್ ಮುಖಾಂತರ ನಾವು ಕೊಟ್ಟು ಪಿಡಿಒ ಅಡ್ಮಿಸರಿ ಕೊಟ್ಟೆ ಸರ್, ಅವರು ಎಕ್ಸ್ಪೆಕ್ಟ್ ಮಾಡಲಾಗ್ಯಾರ ಅವರು. ಆಯ್ತು, ನಾವು ಅದಕ್ಕೆ ಕ್ರಮ ತಗೋತೀವಿ, ಪಂಚಾಯತಿಗೆ ಡೈರೆಕ್ಷನ್ಸ್ ಕೊಡ್ತೀವಿ, ಅಗತ್ಯ ಇರೋ ಕೆಲಸಗಳು ತಗೊಳ್ಳಿ ಅಂತ ನಾವು ಪಿಡಿಒಗೆ ಡೈರೆಕ್ಷನ್ಸ್ ಕೊಟ್ಟು ನಾವು ಅದು ಅಪ್ರೂವ್ ಮಾಡ್ತೀವಿ. ಸರ್, ಅವರ ಫೋನ್ ನಂಬರ್ ಒಂದು ತಗೊಂಡ್ರೆ ಅವರ ಜೊತೆ ಮಾತಾಡಬಹುದಲ್ಲ ನಾವು ಅಧಿಕಾರಿಗಳು? ಇನ್ನೊಂದು ಕ್ವಶನ್, ನಿಮ್ಮ ನಂಬರ್ ಹೇಳಿ ಒಮ್ಮೆ ಮೊದಲು. ನಂಬರ್ ಡಬಲ್ ನೈನ್ ಹೇಳಿ. ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ಸೆವೆನ್ ಫೋರ್ ಒನ್ ಜೀರೋ ಡಬಲ್ ನೈನ್ ಜೀರೋ ಡಬಲ್ ನೈನ್. ಇನ್ನೊಂದು ಪ್ರಶ್ನೆ ಇದೆ. ಇನ್ನೊಂದು ಕ್ವಶನ್ ಸರ್, ಉದ್ಯೋಗ ಖಾತ್ರಿ ಯೋಜನೆ ಮಟೀರಿಯಲ್ ಕಾಮಗಾರಿ ಮಾಡ್ತಾರೆ ಸರ್. ಈಗ ನಮ್ಮಲ್ಲಿ ಟೋಟಲಿ ಸ್ಕೂಲ್ ಕಂಪೌಂಡ್ ಅಲ್ಲೂ ಮತ್ತು ಗ್ರೌಂಡ್ ಲೆವೆಲಿಂಗು ರಾಶಿ ಕಣಗಳು. ಈಗ ಬೇಗ ಬೇಗ ಕೇಳಿ ಹೇಳಿ. ನೀವು ಕಾಮಗಾರಿ ಮಾಡ ಸರ್, ಮಾಡಿ ಅಂತ ವರ್ಕ್ ಟೋಟಲಿ 51-10% ಕೆಲಸಗಳು ಸರ್. ಈಗ ಆಲ್ರೆಡಿ ನಾವೆಲ್ಲ ನೋಡಿ ವಿಸಿಟ್ ಮಾಡಿದ್ವಿ ಸರ್, ಅವರು ಖಾಲಿ ಆಕ್ಷನ್ ಪ್ಲಾನ್ ಕೆಲಸ ಮಾಡತ್ತಾರ ಸರ್. ಅಲ್ಲಿ ವಿಸಿಟ್ ಹೋಗಿ ಜಾಗ ಹೋದ್ರೆ ಜಾಗದ ಕೆಲಸ ಹೇಳ್ತಾರ. ಏನಂದ್ರೆ ಕೆಲಸ ಆಗಿಲ್ಲ ಅಂತೀರಾ? ಏನಂತ ಕೆಲಸ ಆಗಿಲ್ಲ ಸರ್, ಬಿಲ್ ಪೇಮೆಂಟ್ ಮಾಡ್ಕೊಂಡ್ರು. 10% ಮಾತ್ರ ಕೆಲಸ ಆಗಿದೆ, ಬಿಲ್ ಪೇಮೆಂಟ್ ಮಾಡಿದ್ದಾರೆ ಅಂತ. ಬಿಲ್ ಪೇಮೆಂಟ್ ಫುಲ್ ಮಾಡಿದ ಸರ್, 10% ಕೆಲಸ ಆಗಿಲ್ಲ. ಇದಕ್ಕೆ ನಾವು ಥರ್ಡ್ ಪಾರ್ಟಿ ಒಂದು ಆಡಿಟ್ ಮಾಡಿಸ್ತೀವಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ಜೊತೆಗೆ ಈ ತರ ಕೇಸ್ದಲ್ಲಿ ಎಲ್ಲ ಪಂಚಾಯತಿಲಿ ಸೋಷಿಯಲ್ ಆಡಿಟ್ ಮಾಡಬೇಕಂತ ಕಡ್ಡಾಯವಾಗಿ NRAG ಕಾಯ್ದೆಯಲ್ಲಿ ಇದೆ. ಆ ಸೋಷಿಯಲ್ ಆಡಿಟ್ ಅಲ್ಲಿ ಯಾವುದೇ ಕೆಲಸ ಆಗದೆ ಪೇಮೆಂಟ್ ತಗೊಂಡಿದೆ ಅಂತ ಕಂಡು ಬಂದ್ರೆ ಅದರಿಂದ ಫುಲ್ ಪೂರ್ಣ ವಸೂಲಾತಿ ಮಾಡಕ್ಕೆ ಅವಕಾಶ ಇದೆ. ಈಗಾಗಲೇ ನಾವು ವಸೂಲಾತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಜೊತೆಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಬಹುದು, ಅವ್ರ ಪೇಮೆಂಟ್ ಮಾಡಕ್ಕಿಂತ ಮುಂಚೆ ನಾವು ತಡೆ ಹಿಡಿತೀವಿ. ಸರ್, ಅದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ನೀವು ಸಲಹೆ ಕೊಡಿ. ಅದಕ್ಕೆ ಸೋಷಿಯಲ್ ಆಡಿಟ್ ಆಗುತ್ತೆ. ಸೋಷಿಯಲ್ ಆಡಿಟ್ ಅಲ್ಲಿ ಕೆಲಸ ಮಾಡದೆ ಪೇಮೆಂಟ್ ಮಾಡ್ಕೊಂಡಿದಾರಂದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಫುಲ್ ವಸೂಲಾತಿ ಆಗುತ್ತೆ. ಬಂಡಪ್ಪ ಅವರೇ, ಈಗ ಎರಡು ಪ್ರಶ್ನೆಗಳನ್ನ ಗಮನಕ್ಕೆ ಬಂದಿದೆ. ಹೆಚ್ಚಿನ ವಿವರಗಳನ್ನ ನಮ್ಮ ಅಧಿಕಾರಿಗಳು ಅದಕ್ಕೆ ತಗೊಳ್ಬಹುದು, ಯಾಕಂದ್ರೆ ಅವರು ನೀವು ಹೇಳಿದ ಎಲ್ಲ ಪ್ರಶ್ನೆಗಳನ್ನು ಬರ್ಕೊಂಡಿದ್ದಾರೆ ಅಧಿಕಾರಿಗಳು. ಜೊತೆಗಿರುವ ಕಾರಣ ಇನ್ನಷ್ಟು ಇದು ಮಾಡಬಹುದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ನಿಮಗೆ. ಈಗ ಮತ್ತೊಂದು ಕರೆ ಇದೆ ಸರ್. ಹಲೋ, ಹಲೋ, ಹಲೋ, ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ರಿ ಹೇಳಿ? ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾವು ಕಂದಗೋಳು ಕಾಳಿಗೆ ತಾಲೂಕು ಕಂದಗೋಳು ಸರ್. ತಮ್ಮ ಹೆಸರು? ಕಾಳಿಗೆ ತಾಲೂಕು ಕಂದಗೋಳು ಗ್ರಾಮ. ಹೇಳಿ, ಹೆಸರು ಹೇಳಿ. ಹೆಸರು ಹೇಳಿ. ಕಂದಗೋಳು ಪಂಚಾಯತ್ ಅದ. ಯಾವ ಪಂಚಾಯತ್? ಕಾಳಿಗೆ ತಾಲೂಕು ಸರ್, ಕಂದಗೋಳು ಸರ್. ಪಂಚಾಯತ್ ಯಾವುದು? ಪಂಚಾಯತ್ ಗ್ರಾಮ ಪಂಚಾಯತಿ ಆಫೀಸ್ ನಮ್ಮಲ್ಲಿ. ನಿಮ್ಮ ಫೋನ್ ಸರಿಯಾಗಿ ಕೇಳ್ತಾ ಇಲ್ಲ. ನೀವು ಯಾವ ಪಂಚಾಯತ್ನವರು ಏನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಹೇಳಿ, ಕರೆಕ್ಟ್ ಆಗಿ ಹೇಳಿ. ಹಲೋ ಸರ್, ಅವ್ರದ್ದು ಏನೋ ಕರೆ ಸ್ವಲ್ಪ ತೊಂದರೆ ಇದೆ. ಈಗ ಮತ್ತೊಂದು ಕರೆ ಸರ್. ಹಲೋ ಹಲೋ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಹಲೋ ಹಲೋ ಹೇಳಿ ಸರ್, ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ನಮಸ್ಕಾರ ಸರ್, ನಮಸ್ಕಾರ. ನಾವು ನಿಂಬಾ ಸರ್, ಆಳಂದ ತಾಲೂಕ ಗುಲ್ಬಾ ಡಿಸ್ಟ್ರಿಕ್ಟ್ ಸರ್, ಗಡಿ ಭಾಗ ಸರ್, ಮಹಾರಾಷ್ಟ್ರದಲ್ಲಿ. ಹೇಳಿ, ನಿಮ್ಮ ಹೆಸರು ಹೇಳಿ, ಯಾವ ಪಂಚಾಯತ್ ಹೇಳಿ? ಲಕ್ಷ್ಮಣ್ ಅಂತ ಹೇಳಿ ಸರ್. ಗ್ರಾಮ ಪಂಚಾಯತ್ ಲಕ್ಷ್ಮಣ್ ತಳಗೇರಿ ಗ್ರಾಮ ಪಂಚಾಯತಿ ಸರ್, ನಾನು ಮಾತಾಡ ಸರ್. ಯಾವ ಗ್ರಾಮ ಪಂಚಾಯತಿ? ನಿಂಬಾಳ ಸರ್, ನಿಂಬಾಳ. ನಿಂಬಾಳ, ನಿಂಬಾಳ. ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮ್ಮ ಪ್ರಶ್ನೆ ಸರ್, ತಾವು ಕಾರ್ಯಕ್ರಮ ಮಾಡೋದಕ್ಕಾಗಿತ್ತ, ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ. ಅದು ಸಿಇಒ ಅವರಿಗೆ ಹೋಗಬೇಕು ಈ ಕ್ರೆಡಿಟ್. ಜನರೊಟ್ಟಿಗೆ ನಾನು ಮಾತಾಡಬೇಕು ಅಂತ ಕಾಯಕ ಶಕ್ತಿ ಅನ್ನೋ ಸರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ ಲಕ್ಷ್ಮಣ್ ಅವರೇ. ಸರ್, ನಮ್ದೀಗ 15 ಮಂದಿ ಸದಸ್ಯರು ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸರ್. ಅಲ್ಲಿ ಸರ್ ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಿಳೆಯರಿದ್ದಾರೆ ಸರ್. ಅವ್ರೇನ್ ಮಾಡ್ಕತ್ತಾರ ಸರ್, ಅವರು ಪ್ರತಿರಾಗಿ ಇಟ್ಕೊಂಡು ನರೇಗಾದಾಗ ಇರ್ತಕ್ಕಂಥ ಕೆಲಸಗಳು ಏನದಾವ ಸರ್, ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ಬಾರದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿಡಿಯವರು ಸರ್, ಪಿಡಿಯವರು ಬೇಕೇ ಓದಲಿಂಗ ಅಂತ ಹೇಳ್ತಾರೆ ಅವ್ರು ಸರ. ಇವಾಗ ನಮ್ಮ ರಸ್ತೆ ನಮ್ಮ ಹೊಲ ಅಂತ ಹೇಳದಲ್ ಸರ್, ಅದನ್ನ ಸರ್ ಅವ್ರು ಪ್ರತಿರಾಯ ಮುಂದಿಟ್ಕೊಂಡು ಒಂದ್ ದುಡ್ಡಿನ ವ್ಯವಹಾರಕ್ಕಾಗಿ ನರೇಗಾ ಯೂಸ್ ಮಾಡ್ಕೊಳಕತ್ತಾರ ಸರ್. ಅಂದ್ರೆ ಅವರು ಹೇಳುದು ನಿಂಬಾಳದಲ್ಲಿ ಎಂಎನ್ಆರ್ ಜಿ ಕಾರ್ಯಕ್ರಮದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅಲ್ವಾ? ಸರ್, ತಾವು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಈ ಪಂಚಾಯತಿಯಲ್ಲಿ ನಿಂಬಾಳ, ನಿಂಬಾಳ ಪಂಚಾಯತಿಯಲ್ಲಿ ಲಕ್ಷ್ಮಣ್ ಅವರೇ, ಈಗ ತಮ್ದು ನಾವು ನೋಟ್ ಮಾಡಿದೀವಿ ಇದು ದೂರು. ನಾವು ಅದು ಆಕ್ಷನ್ ಪ್ಲಾನ್ ಅಲ್ಲಿ ಏನ್ ವರ್ಕ್ ಇದೆ ಅದು ಒಂದ್ಸಲ ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ಜೊತೆ ಅಗತ್ಯವಿರೋ ವರ್ಕ್ಸ್ ಗಳು ಕಂಡು ಬಂದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ನಾವು ಅನುಕೂಲ ಮಾಡಿಕೊಡ್ತೀವಿ ರೈತರಿಗೆ. ಜೊತೆಗೆ ತಾವು ಹೇಳ್ತಾ ಇದ್ದೀರಾ ಅಧ್ಯಕ್ಷರು ಪತಿಯವರು ಕೆಲಸ ಅದು ಹಸ್ತಕ್ಷೇಪ ಮಾಡ್ತಾ ಇದಾರೆ, ಅದನ್ನು ನೋಟ್ ಮಾಡಿಕೊಂಡು ನಾವು ಅವರು ಅಗೇನ್ಸ್ಟ್ ಕ್ರಮ ತಗೊಳ್ಳಕ್ಕೆ ಶಿಫಾರಸು ಮಾಡ್ತೀವಿ. ಧನ್ಯವಾದ ಲಕ್ಷ್ಮಣ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಿವಿ ಅವರು ಬಹಳ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ, ಆಕ್ಷನ್ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಂದು ಕರೆ, ಮತ್ತೊಂದು ಕರೆ ಸರ್. ಹಲೋ ಹಲೋ ಹಲೋ ಸರ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ? ಚಿಂಚೋಳಿ ತಾಲೂಕು ಸರ್, ದೇಗಲಮಡಿ ಗ್ರಾಮ ಪಂಚಾಯತ್. ದೇಗಲಮಡಿ. ನಿಮ್ಮ ಹೆಸರು? ಚಂದ್ರಶೇಖರ್ ರೆಡ್ಡಿ ಸರ್. ಚಂದ್ರಶೇಖರ್, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದು ತೋಟಗಾರಿಕೆ ಸರ್, ರೈತರಿಗಾಗಿ ಬನಾನಾ ಪ್ಲಾಂಟೇಶನ್ ಅಂತ ಇರ್ತೇವೆ ಸರ್. ನಮ್ಮ ಚಿಂಚೋಳಿ ತಾಲೂಕದಲ್ಲಿ ರೈತರಿಗೆ ಒಟ್ಟೆ ಮಾಡ್ತೇನೆ ಸರ್, ತೋಟಗಾರಿಕೆ ಇಲಾಖೆಯಿಂದ ಹೋದ್ರೆ ಆಕ್ಷನ್ ಪ್ಲಾನ್ ತಗೊಂಬರ್ರಿ, ಆ ಡಾಕ್ಯುಮೆಂಟ್ ತಗೊಂಬರ್ರಿ, ಎಲ್ಲಾ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಸರಿಯಾದ ಕ್ರಮಕ್ಕೆ ಪೇಮೆಂಟ್ ಮಾಡ್ತಾರೆ ಸರ್, ತೋಟಗಾರಿಕೆ ಇಲಾಖೆಯಿಂದ. ಈಗ ರೈತ ಸರ್ ನವೆಂಬರ್ ಡಿಸೆಂಬರ್ ಖಂಡಿತ ಮಾಡ್ತಾನೆ ಸರ್, ರೈತ ಹೆಸರು ಉದ್ದು ಬಂದ ಖಂಡಿತ ಮಾಡ್ಬೇಕು ಲೆಕ್ಕ ಮಾಡ್ತಾನೆ ಸರ್. ಗೊತ್ತಿಲ್ದೆ ಯಾವಾದ ತೋಟಗಾರಿಕೆ ಇಲಾಖೆ ಹೋದ್ರೆ ಸರ್ ಆಕ್ಷನ್ ಪ್ಲಾನ್ ತಗೊಂಬರ ಅಂತ ಸರ್, ಹೋಗಿ ರೈತ ಬಗ್ಗೆ ಆಕ್ಷನ್ ಪ್ಲಾನ್ ಹೆಂಗ್ ಮಾಡ್ತಾರೆ ಸರ್, ಹೇಳಿ ರೈತಿಗೆ. ಅದಕ್ಕೆ ಸ್ವಲ್ಪ ತೋಟಗಾರಿಕೆ ಇಲಾಖೆ ಹೆಲ್ಪ್ ಮಾಡಿ ಸರ್. ಚಂದ್ರಶೇಖರ್ ಅವರೇ, ಈಗ ತೋಟಗಾರಿಕೆ ಇಲಾಖೆ ಚಿಂಚೋಳಿ ಅವರಿಗೆ ನಾವು ನಿರ್ದೇಶನ ಕೊಡ್ತೀವಿ, ರೈತರು ಆಕ್ಷನ್ ಪ್ಲಾನ್ ರೈತರಿಗೆ ಅನುಕೂಲ ಮಾಡೋ ತರ ಗ್ರಾಮ ಪಂಚಾಯತಿಲಿ ಆಕ್ಷನ್ ಪ್ಲಾನ್ ಆಗಬೇಕು, ಅಥವಾ ತೋಟಗಾರಿಕೆ ಇಲಾಖೆಯವರು ಕೆಲವೊಂದು ಆಕ್ಷನ್ ಪ್ಲಾನ್ ಮಾಡ್ತಾರೆ ಅವ್ರದ್ದು ಯೋಜನೆ ಪ್ರಕಾರ. ಸೊ ನಾವು ಅವರಿಗೆ ಚಿಂಚೋಳಿ ತೋಟಗಾರಿಕೆ ಇಲಾಖೆಗೆ ವಿಶೇಷ ಗಮನ ಕೊಟ್ಟು ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ಬಗೆಹರಿಸಕ್ಕೆ ನಾವು ನಿರ್ದೇಶನ ಕೊಡ್ತೀವಿ. ರೈತರು ನಿಗಿನ ಮಾಡ್ತಾರೆ ಸರ್, ಎನರ್ಜಿ ಅಂದ್ರೆ ಹೆಂಚ್ಕೊಂಡ್ರೆ ಸರ್ ಅದು ಗೌರ್ಮೆಂಟ್ ಅಂದ್ರೆ ಎನರ್ಜಿ ಅಂದ್ರೆ 2 ಲಕ್ಷ ರೂಪಾಯಿ ಅಂತ ಎದುರು ಬರ್ತಾರ. ಯಾವ್ದೊಬ್ಬ ರೈತ ಕೇಳ್ತಾ ಹೋದ್ರೆ ನಿಮ್ಮ ಪ್ಲಾಂಟ್ ಮಾಡಿರ್ಬೇಕು ಎಲ್ಲಾ ಓಕೆ ಅಂತ ಸರ್ ಅದ್ರ ಬಿಲ್ ಮಾಡ್ತಾರೆ ಸರ್ ಒಟ್ಟೆ. ಅವ್ರ ಅದು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಸರ್, ಇಲ್ಲಿಂದ ನಾವು ಒಟ್ಟೆ ರೆಸ್ಪಾನ್ಸಿಬಲ್ ಸರ್ ಅವರಿಗೆ. ಹಾ, ಅದ್ರ ಬಗ್ಗೆ ನಾವು ಸ್ಪೆಷಲ್ ಒಂದು ವಿಶೇಷ ತನಿಖೆ ಮಾಡಿಸ್ತೀವಿ. ಚಿಂಚೋಳಿ ತೋಟಗಾರಿಕೆ ಇಲಾಖೆಯಿಂದ ಕೆಲವೊಂದು ಕಂಪ್ಲೇಂಟ್ ಬಂದಿದೆ ನಮ್ಗೆ, ಅದ್ರ ಬಗ್ಗೆ ಒಂದು ತನಿಖಾ ತಂಡ ನಾವು ಮಾಡಿದೀವಿ, ಅದನ್ನು ತನಿಖೆ ಮಾಡಿಸ್ತೀವಿ. ಇದು ಚಿಂಚೋಳಿದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ಅದನ್ನು ಬಗೆಹರಿಸ್ತೀವಿ. ಎಲ್ಲ ಸಮಸ್ಯೆ ಚಿಂಚೋಳಿ ತೋಟಗಾರಿಕೆ ಇಲಾಖೆದಿದೆ, ಅದನ್ನು ಅದಕ್ಕೆ ವಿಶೇಷ ಗಮನ ಕೊಟ್ಟು ಒಂದು ತನಿಖೆ ಮಾಡಿ ಬಗೆಹರಿಸ್ತೀವಿ. ಧನ್ಯವಾದ ಚಂದ್ರಶೇಖರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಈ ಉದ್ಯೋಗ ಚೀಟಿಯನ್ನ ಪಡ್ಕೊಂಡವರಿಗೆ ಎಲ್ಲರಿಗೂ ನೀವು ಕೆಲಸವನ್ನ ಕೊಡ್ತೀರಾ, ಹೇಗೆ? ಎಲ್ಲರೂ ಉದ್ಯೋಗ ಚೀಟಿ ಪಡೆದ್ರೆ ಎಲ್ಲರೂ ಕೆಲಸಕ್ಕೆ ಫಾರ್ಮ್ 6 ಅಲ್ಲಿ ಗ್ರಾಮ ಪಂಚಾಯತಿಗೆ ಬೇಡಿಕೆ ಸಲ್ಲಿಸಿ ನಾವು ಉದ್ಯೋಗ ಮಾಡ್ತೀವಿ ಅಂತ ಒಂದು ತಮ್ಮ ಆಸಕ್ತಿ ತೋರಿಸಬೇಕು. ಸೊ ಅವರು ಫಾರ್ಮ್ 6 ಕೊಟ್ಟಿದಾಗ 15 ದಿನ ಒಳಗಡೆ ಅವರಿಗೆ ಕೆಲಸ ಕೊಡೋದು ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ಕೊಟ್ಟಿಲ್ಲ ಅಂದ್ರೆ ವಿಳಂಬ ಪರಿಹಾರ ನಾವು ಕೊಡಬೇಕಾಗತ್ತೆ. ಈಗ ವಿಳಂಬ ಅಂತ ಹೇಳಿದ್ರೆ ಈಗ ಕೆಲಸ ಇಂತಿಷ್ಟು ನಿಗದಿತ ವೇಳೆಯಲ್ಲಿ ಕೊಡಬೇಕು, ಕೊಡದಿದ್ರೆ ಅವರು ಮುಂದೆ ಏನ್ ಮಾಡಬೇಕು? ಈಗ ಕಾದು ಕಾದು ಕೆಲಸ ಸಿಗಲಿಲ್ಲ ಅಂತ ಅಂದ್ರೆ ಮುಂದಿನ ಹಂತ ಏನು ಸರ್? ಕೊಡ್ಲಿ ಕೆಲಸ ಸಿಗಲಿಲ್ಲ ಅಂದ್ರೆ ಅವರು ಓಂಬಡ್ಸ್ಮ್ಯಾನ್ಗೆ ಡಿಲೇ ಕಂಪೆನ್ಸೇಷನ್ ಮಾಡಕ್ಕೆ ಅರ್ಜಿ ಹಾಕಬೇಕಾಗುತ್ತೆ. ಡಿಲೇ ಕಂಪೆನ್ಸೇಷನ್ ಮತ್ತೆ ಯಾರು ಪಿಡಿಒ ಕೆಲಸ ಕೊಟ್ಟಿಲ್ಲ ಅವರಿಂದ ಅದು ವಸೂಲಾತಿ ಆಗತ್ತೆ. ವಿಳಂಬ ಪರಿಹಾರ ಓಂಬಡ್ಸ್ಮ್ಯಾನ್ ಆದೇಶ ಮಾಡಬಹುದು ಅಥವಾ ಈಗ ಒಂದು ತಂತ್ರಾಂಶದಲ್ಲಿ ಡೈರೆಕ್ಟ್ ಈ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಅದು ಆನ್ಲೈನ್ ಅರ್ಜಿ ಕೊಟ್ಟರೆ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೋಗುತ್ತೆ, ಅವರು ಕೂಡ ಆದೇಶ ಮಾಡಬಹುದು. ಆಫ್ಲೈನ್ ಇದ್ರೆ ಓಂಬಡ್ಸ್ಮ್ಯಾನ್ಗೆ ಕೊಡಬೇಕಂತ ಇದೆ. ಈಗ ಎಲ್ಲರಿಗೂ ಒಂದು ಹೇಳಕ್ ಏನ್ ಬಯಸ್ತೀನಂದ್ರೆ ಮುಂಚೆ ಮ್ಯಾನ್ಯುವಲ್ ಅರ್ಜಿ ಕೊಡಕ್ಕೆ ಅವಕಾಶ ಇತ್ತು. ಯಾರ ಹತ್ರ ಜಾಬ್ ಕಾರ್ಡ್ ಇದೆ ಅವರು ಗ್ರಾಮ ಪಂಚಾಯತಿ ಹೋಗಿ ಫಾರ್ಮ್ 6 ಸಲ್ಲಿಕೆ ಮಾಡ್ತಾ ಇದ್ರು. ಈಗ ಬಾಪೂಜಿ ಸೇವಾ ಕೇಂದ್ರ ಅಂತ ಒಂದು ಆಪ್ ಇದೆ, ಆನ್ಲೈನ್ ಆಪ್. ಎಲ್ಲ ರೈತರು ತಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಅದ್ರ ಮುಖಾಂತರ ಫಾರ್ಮ್ 6 ಸಲ್ಲಿಕೆ ಮಾಡಬಹುದು. ಅದು ಕಾಪಿ ಆನ್ಲೈನ್ ಇರುತ್ತೆ, ಅವ್ರು ಯಾವಾಗ ಬೇಕಾದ್ರು ನೋಡ್ಕೋಬಹುದು. ಅದು ಆನ್ಲೈನ್ ನಿಂದ ಡೈರೆಕ್ಟ್ 15 ದಿನದಲ್ಲಿ ಕೆಲಸ ಕೊಟ್ಟಿಲ್ಲ ಅಂದ್ರೆ ಇವಾಗ ಪುಷ್ ಆಗುತ್ತೆ ಮತ್ತೆ ವಿಳಂಬ ಪರಿಹಾರ ಸಿಗುತ್ತೆ. ಇದರದ್ದು ಹೆಚ್ಚಿಗೆ ರೈತರು ಆನ್ಲೈನ್ ಉಪಯೋಗ ಮಾಡಬೇಕಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಈ ಮೊಬೈಲ್ ನ ಮೂಲಕನೇ ಈ ಎಲ್ಲ ವ್ಯವಹಾರವನ್ನು ಮಾಡಿದ್ರೆ ಬಹಳಷ್ಟು ಪಾರದರ್ಶಕವಾಗಿ ಗೊತ್ತಾಗ್ತದೆ ಅಂತ. ಮನೆಯಲ್ಲಿ ಕುತ್ಕೊಂಡು BSK ಆಪ್ ಅಲ್ಲಿ ಅವರು ಫಾರ್ಮ್ 6 ಸಲ್ಲಿಕೆ ಮಾಡಬಹುದು. ಸರ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ರಿ, ಹೆಸರು ಹೇಳಿ, ಗ್ರಾಮ ಪಂಚಾಯತ್ ಹೇಳಿ? ಸರ್, ಎಡ್ರಾಮಿ ತಾಲೂಕು ಇಜೇರಿ ಸರ್, ಇಜೇರಿ ಗ್ರಾಮ ಪಂಚಾಯತ್ ಸರ್, ಪ್ಲೀಸ್. ಇಜೇರಿಯಿಂದ ಸಂಗಡ ಮಾತಾಡ್ತಾರೆ. ನಿಮ್ಮ ಹೆಸರು ಹೇಳಿ? ಹೆಸರು ಹೇಳಿ ತಮ್ದು. ಸರ್, SS ಗುಗ್ರಿ ಅಂತ ತಿಳ್ಕೊಂಡು. ಯಶ್ ಅವರೇ? SS ಅವರೇ? ಗುಗ್ರಿ ಸರ್, ಗುಗ್ರಿ ಸರ್, ಗುಗ್ರಿ ಅವರೇ ಹೇಳಿ. ಸರ್ ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮಲ್ಲಿ ಇಜೇರಿಯಿಂದ ಹಾಲ್ಗಲ್ಲಿ ರಸ್ತೆ ಅಂದ್ರೆ ಸೈಯದ್ ಪೀರ್ ದರ್ಗಾ ಅಂತ ಒಂದು ರಸ್ತೆ ಇದೆ ಸರ್. ಆ ರಸ್ತೆ ಒಂದ್ ಕಳೆದ 2-3 ತಿಂಗಳಿಂದ ಮಳೆ ಬಂದ್ ಹಿಡಿದು ಇಲ್ಲಿವರೆಗೂ ಕೂಡ ಟೋಟಲಿ ನಡ್ಲಕ್ ಬರ್ತಾ ಇಲ್ಲ ಸರ್. ಬೇರೆ ಹೊಲದಾಗ ಹೈಸಿರ ಹೋಗ್ತಾ ಇದೀವಿ ಸರ್. ಈಗ ಕೃಷಿ ಚಟುವಟಿಕೆ ನಡೆದಿರೋದ್ರಿಂದ ಟೋಟಲಿ ಎತ್ತಿನ ಬಂಡಿ ಕೂಡ ಹೋಗ್ತಾ ಇಲ್ಲ, ಟ್ರಾಕ್ಟರ್ ಕೂಡ ಹೋಗ್ತಾ ಇಲ್ಲ, ಏನು ಹೋಗ್ತಾ ಇಲ್ಲ ಸರ್. ಸ್ವಲ್ಪ ದಯವಿಟ್ಟು ಅದು ಮಾಡಿಸಿಕೊಟ್ರೆ ನಿಮ್ಮ ಜೀವನ ಪರ್ಯಂತ ನಿಮ್ ಕೆಲಸ ನಾವು ಮರೆಯಲ್ಲ ಸರ್, ದಯವಿಟ್ಟು ಪ್ಲೀಸ್. ಗುಗ್ರಿ ಅವರೇ ಧನ್ಯವಾದಗಳು. ತಾವ್ ಇದು ರಸ್ತೆ ಏನು ಹಾಳಾಗಿದೆ ಅಂತ ನಮ್ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ. ನಾವು ನಮ್ಮ ಹೊಲ ನಮ್ಮ ದಾರಿಯಲ್ಲಿ ವಿಶೇಷ ಆಕ್ಷನ್ ಪ್ಲಾನ್ ಮಾಡ್ತಾ ಇದೀವಿ, ಅದರಲ್ಲಿ ಇದು ರಸ್ತೆ ನಾವು ಇಟ್ಕೊಂಡು ಅಭಿವೃದ್ಧಿ ಪಡಿಸ್ತೀವಿ. ಮಳೆಗಾಲದಿಂದ ಕೆಲವೊಂದು ರಸ್ತೆಗಳು ಹಾಳಾಗಿದೆ, ಅವೆಲ್ಲಾನೇ ನಾವು ಅಭಿವೃದ್ಧಿ ಮಾಡ್ತೀವಿ. ಟೋಟಲಿ ಸರ್ ಕನಿಷ್ಠ ಒಂದು 50 ವರ್ಷದಿಂದ ಇದೇ ಸಮಸ್ಯೆ ಇದೆ ಸರ್. ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಆಗಿಲ್ಲ ಸರ್. ದಯವಿಟ್ಟು ಸ್ವಲ್ಪ CC ರಸ್ತೆ ಅಥವಾ ಡಾಮರೀಕರಣ ಯಾವುದೇ ಮಾಡಿಕೊಟ್ರೂ ತುಂಬಾ ಅನುಕೂಲ ಆಗುತ್ತೆ ಸರ್. ನಮ್ಮ ಹೊಲ ನಮ್ಮ ದಾರಿ ಕ್ರಿಯಾ ಯೋಜನೆಯಲ್ಲಿ ನಾವು ಈಗ ಮಾಡ್ತಾ ಇದೀವಿ, ಅದರಲ್ಲಿ ಇದು ರಸ್ತೆ ಇಟ್ಕೋತೀವಿ ನಾವು. ಧನ್ಯವಾದ. ಮಾಡ್ತಾರಂತ ಹೇಳಿದ್ದಾರೆ ನಮ್ಮ CEO ಅವರು. ಅವರ ಗಮನಕ್ಕೆ ಬಂದಿದೆ ಈ ವಿಚಾರ, ಮುಂದಿನ ದಿನಗಳಲ್ಲಿ ನೋಡೋಣ. ಮುಂದೆ ಕೂಡ ಫೋನ್ ಇನ್ ಪ್ರೋಗ್ರಾಮ್ ಇದೆ, ಕೆಲಸ ಆದ ಮೇಲೆ ನಮ್ಮ ಜೊತೆ ಮಾತಾಡಿ. ಇನ್ನು 2 ತುಂಬಾ ಧನ್ಯವಾದ. ಫೆಬ್ರವರಿವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಆದಷ್ಟು ಮಾಡಿಕೊಡಿ ಸರ್, ನಮ್ಮ ಈಜೇರಿ ಗ್ರಾಮ ಪಂಚಾಯತ್ ಪಿಡಿಯವರಿಗೆ ಹೇಳಿ ದಯವಿಟ್ಟು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ. ಧನ್ಯವಾದ ಗುಗ್ಗರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಸರ್. ಈಗ ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆರಂಭದಿಂದ ನಮ್ಮ ಈ ಭಾಗದಲ್ಲಿ ಬಡತನದ ನಿರ್ಮೂಲನೆ ಅಥವಾ ವಲಸೆ ಹೋಗುವುದು ತಪ್ಪಿಸುವಂತ ಇದಕ್ಕೆ ಬಹಳಷ್ಟು ಪೂರಕವಾಗಿ ಆಗಿದೆ ಅಂತ ನಿಮ್ಗೆ ಅನಿಸ್ತದೆ? ಹೇಗೆ ಯಶಸ್ಸಿನ ಹೆಜ್ಜೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನರೇಗಾ ಯೋಜನೆಗೆ ಬಹಳ ಸ್ಕೋಪ್ ಇದೆ ಮತ್ತೆ ಇಷ್ಟು ವರ್ಷದಿಂದ ಚೆನ್ನಾಗಿ ಆಗ್ತಾ ಇದೆ. ಇದರಿಂದ ತುಂಬಾ ಜನರಿಗೆ ಅನುಕೂಲ ಯಾಕಾಗಿದೆ ಅಂದ್ರೆ ಇಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ನಿಲ್ಲುತ್ತೆ. ಇದರಿಂದ ಇಲ್ಲೇ ಜಾಬ್ ಹೋಗುದು, ಕುಟುಂಬ ಎಲ್ಲ ವಲಸೆ ಡಿವೈಡ್ ಆಗುತ್ತೆ. ಕೆಲವರು ಕುಟುಂಬವ್ರು ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲವರು ಇರ್ತಾರೆ, ಈ ತರ ಆಗುತ್ತೆ. ಸೊ ಇಲ್ಲೇ ಎಲ್ಲರಿಗೆ 100 ದಿನ ಕೆಲಸ ಕೊಡಬೇಕು. ಬರ ಪೀಡಿತ ಡಿಕ್ಲೇರ್ ಆದ್ರೆ 150 ದಿವಸ ಕೆಲಸ ಕೊಡ್ತೀವಿ. ಮತ್ತೆ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ 80% ಮಾಡ್ತಾ ಇದ್ದಾರೆ. ಸುಮಾರು 30,000-40,000 ಕುಟುಂಬಗಳು, 2.5 ಲಕ್ಷ ಜಾಬ್ ಕಾರ್ಡ್ಸ್ ಇದರದು ಸದುಪಯೋಗ ಪಡಿತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಇದರಲ್ಲಿ ಕೆಲಸ ಮಾಡೋರು 55% ಮಹಿಳೆಯವರಿದ್ದಾರೆ. ಓಹೋ, ಅಂದ್ರೆ ಮಹಿಳೆಯರಿಗೆ ಹೆಚ್ಚು ಆಸಕ್ತಿಯಿಂದ ಕೆಲಸಕ್ಕೆ ಈ ಕಾಯಕಕ್ಕೆ ಬರ್ತಾ ಇದ್ದಾರೆ ಅಂತ ಆಸಕ್ತಿಯೂ ಇದೆ. ಮತ್ತೆ ಅವರಿಗೆ ಆದ್ಯತೆನು ಕೊಡಬೇಕು ನಾವು ಮಹಿಳೆಯರಿಗೆ. 60% ಸರ್ಕಾರದಿಂದ 60% NREGಯಲ್ಲಿ ಮಹಿಳೆಯವರೇ ಇರಬೇಕಂತ ಒಂದು ಆದೇಶ ಮಾಡಿದ್ದಾರೆ. ಸರ್ ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ತೆ ಹೇಳಿ, ಎಲ್ಲಿಂದ ಮಾತಾಡೋದು? ಸಿಇಒ ಅವರಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಹೇಳಿ. ನಮಸ್ತೆ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸಾಜನ್ ಪಟೇಲ್ ಅಂತ, ನಾವು ಕೂಡ ಇಜೇರಿ ಗ್ರಾಮದಿಂದ ಮಾತಾಡೋದು. ಸಾಜನ್ ಪಟೇಲ್ ಇಜೇರಿ ಗ್ರಾಮ? ಹೌದು ಸರ್, ಇಜೇರಿಯಿಂದ. ಮೊದಲಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಆಕಾಶವಾಣಿ ನಿಲಯ ಕೂಡ ಧನ್ಯವಾದಗಳು. ಧನ್ಯವಾದ ನಿಮಗೂ ಕೂಡ. ನೀವು ಪ್ರಶ್ನೆ ಕೇಳಿದ್ರೆ ಇದು ಕಾರ್ಯಕ್ರಮ ಯಶಸ್ಸು. ಸರ್, ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ಒಂದು ಓಣಿಯಲ್ಲಿ ರೋಡ್ ಚೆನ್ನಾಗೇ ಇತ್ತು ಮೊದಲೆಲ್ಲ. ಹಲೋ, ಅದೇ ಸರ್, ಏನಂದ್ರೆ ಜಲ್ ಜೀವನ್ ಮಿಷನ್ ಬಂದಿದೆಯಲ್ಲ, ನಲ್ಲಿ ಕೂಡ ನಲ್ಲಿ ಕಡ ಅಳವಡಿಸಿದ್ದಾರೆ, ಅದರಿಂದ ರೋಡ್ ಹಾಳಾಗಿದೆ. ಅದನ್ನು ಮಾಡಿಕೊಟ್ರೆ ತುಂಬಾ ಅಭಿನಂದನೆ ಸಲ್ಲಿಸಬಹುದು ನಾವು, ಯಾಕಂದ್ರೆ ಇಲ್ಲಿ. ಹಾ ಸಾಜನ್ ಅವ್ರೆ, JJM ಕೆಲಸ ಅಲ್ಲಿ ನಡೀತಾ ಇರಬೇಕು. ಆಗಿದೆ ಸರ್, ಅದು ಆಗಿದೆ. ಹಾ, ಅದು ಎಲ್ಲ ರಿಸ್ಟೋರೇಷನ್ ಮಾಡಿ ಕೆಲಸ ಮುಗಿಸ್ಬೇಕಂತ ಆದೇಶ ಇರುತ್ತೆ. ಜೊತೆಗೆ ಸರ್, ಅದು ಅದು ಮುಗಿದಿದೆ. ನನ್ನ ಪ್ರಶ್ನೆ ಏನಂದ್ರೆ, ಮೊದಲು ರೋಡ್ ಸಿಸಿ ರೋಡ್ ಇತ್ತು, ಚೆನ್ನಾಗಿತ್ತು, ಈಗ ಅದನ್ನೆಲ್ಲ ಅಂದ್ರೆ ಕೆಟ್ಟೋಗಿದೆ. ಅಂದ್ರೆ ಹಾ, ಅದನ್ನೇ ಅದಕ್ಕೆ ಅದು ಪೈಪ್ ಲೈನ್ ಹಾಕಕ್ಕೆ ಕೆದರಿದಿರ್ತಾರೆ. ಅದು ರಿಸ್ಟೋರೇಷನ್ ಮಾಡಿ ಅದು ಕೆಲಸ ಕಂಪ್ಲೀಟ್ ಆಗತ್ತೆ. ಗ್ರಾಮ ಪಂಚಾಯತಿ ಅವರು ಎಲ್ಲಾದ್ರು ರೋಡ್ ಕಂಪ್ಲೀಟ್ ರಿಸ್ಟೋರ್ ಮಾಡಿಲ್ಲ ಅಂದ್ರೆ ಹ್ಯಾಂಡ್ ಓವರ್ ತಗೋಬಾರ್ದು. ಸೊ ಅದು ಕೆಲಸ ಕಂಪ್ಲೀಟ್ ರೋಡ್ ರಿಸ್ಟೋರ್ ಮಾಡಿ ಕವರ್ ಮಾಡಿ JJM ದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಡ್ಬೇಕಂತ ಆದೇಶ ಇದೆ. ಸೊ ಅದು ಕೆಲಸ ನಾನು ನೋಟ್ ಮಾಡ್ಕೊಂಡಿದ್ದೀನಿ. RWS ಅವ್ರಿಗೆ ಹೇಳಿ ಇದು ಕೆಲಸ ವರ್ಕ್ ರೋಡ್ ರಿಸ್ಟೋರ್ ಮಾಡಿ ಮಾಡಕ್ ಹೇಳ್ತೀನಿ. ಜೊತೆಗೆ JJM ದ ಎಲ್ಲ ಕಾಮಗಾರಿಗಳು ಗ್ರಾಮ ಪಂಚಾಯತಿ ಮುಖಾಂತರನೇ ಕೊನೆಗೆ ಒಂದು ಗ್ರಾಮ ಸಭೆ ಆಗಿ ಹರ್ಜರ್ ಜಲ್ ಸರ್ಟಿಫಿಕೇಶನ್ ಆಗುತ್ತೆ. ಸೊ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಜನರು ಇರ್ತಾರೆ ಅಲ್ಲಿ ಗ್ರಾಮ ಸಭೆಯಲ್ಲಿ. ಯಾವುದೇ JJM ಅಲ್ಲಿ ಯಾವುದೇ ಕೆಲಸ ಬಿಟ್ಟು ಹೋಗಿದೆ ಈ ತರ ರೋಡ್ ಆಗಿಲ್ಲ ಅಂದ್ರೆ ಅವರು ಗ್ರಾಮ ಪಂಚಾಯತಿಯಿಂದ ಹರ್ಗರ್ ಜಲ್ ಸಭೆ ಅಲ್ಲಿ ಅಪ್ರೂವಲ್ ಕೊಡಲ್ಲ, ಅನುಮತಿ ಕೊಡಲ್ಲ. ಸೊ ಅದರಿಂದ ಇದು ಒಂದು ಅನ್ನದ ಅವಕಾಶ ಇದೆ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತ. ಅದು ಆಗಿದೆ ಸರ್, ರೋಡ್ ತುಂಬಾ ಸ್ವಲ್ಪ ಕೆಟ್ಟೋಗಿದೆ, ಅದನ್ನ ಅದು ನೋಟ್ ಮಾಡ್ಕೊಂಡಿದ್ದೀನಿ, ವಿಲ್ ರಿಸ್ಟೋರ್ ದಟ್. ಧನ್ಯವಾದ ಸಾಜನ್ ಪಟೇಲ್ ಅವರೇ ಕರೆ ಮಾಡಿದಕ್ಕಾಗಿ. ಸರ್, ಈಗ ಈ ರಸ್ತೆ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ನಾವು ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಯಾವ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ? ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 258 ಅನುಮೋದಿತ ಕಾಮಗಾರಿಗಳಿದೆ. ಸಮುದಾಯ ಮತ್ತು ವ್ಯಕ್ತಿಗತವಾಗಿ ಇದರಲ್ಲಿ ಸಮುದಾಯವಾದ ಅಂದ್ರೆ ಕೆರೆ ನಾಲ ಹೂಳು ತೆಗೆದು ಗೋಕಟ್ಟ ಆಟದ ಮೈದಾನ ಶಾಲಾ ಅವರನಗೋಡೆ ಗ್ರಾಮೀಣ ಗೋದಾನ ಅಂಗನವಾಡಿ ಕಟ್ಟಡ ಅಂಗನವಾಡಿ ಶೌಚಾಲಯ ಶಾಲಾ ಶೌಚಾಲಯ ಇತ್ಯಾದಿ ಅರಣ್ಯ ಕಾಮಗಾರಿಗಳು ಸಿಸಿ ರಸ್ತೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಈ ತರ ಕೆಲಸ ಕಾರ್ಯಗಳು ಸಮುದಾಯ ಕಾಮಗಾರಿಗಳು. ಮತ್ತೆ ವ್ಯಕ್ತಿಗತ ಕಾಮಗಾರಿ ಅಂದ್ರೆ ಕುರಿ ಶೆಡ್ಡು ಕೋಳಿ ಶೆಡ್ಡು ದನ ಶೆಡ್ಡು ಕೃಷಿ ಹೊಂಡ, ಅವ್ರದ್ದು ರೈತರು ಹೊಲದಲ್ಲಿ ಕೃಷಿ ಹೊಂಡ, ಬದು ನಿರ್ಮಾಣ, ಅವ್ರದ್ದು ಹೊಲದಲ್ಲಿ ಎರೆಹುಳು ಘಟಕ, ಬಚ್ಚಲು ಗುಂಡಿ ಅಂದ್ರೆ ಸೋಕ್ಪಿಟ್ಟು, ಕೆಲವೊಂದು ತೋಟಗಾರಿಕೆ ಕೃಷಿ ರೇಷ್ಮೆ ಇಲಾಖೆ ಅವ್ರದ್ದು ವೈಯಕ್ತಿಕ ಪೌಷ್ಟಿಕ ತೋಟಗಳಿರ್ತಾವ, ಅವೆಲ್ಲ ವೈಯಕ್ತಿಕ ಕಾಮಗಾರಿಗಳು. ಸರ್, ಒಂದು ಕರೆ ಇದೆ, ಕರೆ ಇದೆ, ಆ ಕರೆಯನ್ನು ಸ್ವೀಕರಿಸಿ ಮಾತಾಡೋಣ. ಹಲೋ, ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ಎಲ್ಲಿಂದ ಸರ್? ಸಿಒ ಬದಲ ಸಾಬ್ರಿಗೆ ನಮಸ್ಕಾರ, ಉಳಿದವರು ಸಿಬ್ಬಂದಿ ವರ್ಗದವ್ರಿಗೆ ನಮಸ್ಕಾರ. ನಮಸ್ತೆ. ಆಮೇಲೆ ನಮ್ಮ ಸದಾನಂದ ಪೆರ್ಲವರು ಕೂಡ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ತಮ್ಮ ಹೆಸರು ಹೇಳಿ, ತಮ್ಮ ಹೆಸರು ಹೇಳಿ. ವಾಸುದೇವ್ ಪಾಟೀಲ್, ನಾನು ವಜಾಪುರ ಸುಂಟನೂರು ಗ್ರಾಮ ಪಂಚಾಯತಿ ಸರ್. ಸುಂಟನೂರು ಗ್ರಾಮ ಪಂಚಾಯತ್. ಸದ್ಯಕ್ಕೆ ನಾನು ಪುಣೆಯಲ್ಲಿ ಇದ್ದೀನಿ ಸರ್. ಪುಣೆಯಿಂದ ರೇಡಿಯೋ ಕೇಳ್ತಾ ಇದ್ದಾರೆ ಸರ್? ಹೌದು ಸರ್, ಹೌದು ಸರ್. ನನಗೆ ಆಸಕ್ತಿ, ನಾವು ಜೊತೆ ಮಾತಾಡಬೇಕು ಸಿಒ ಸರ್ ಜೊತೆ. ಪ್ರಶ್ನೆ ನಾನು ನಾಲ್ಕು ಪ್ರಶ್ನೆ ಇದೆ, ಹೇಳ್ತೇನೆ ಸರ್. ನಿಮ್ಮ ಪ್ರಶ್ನೆಗಳನ್ನು ಒಂದೊಂದಾಗಿ ಹೇಳಿಬಿಡಿ, ಅವರೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಒಂದೊಂದಾಗಿ ಸರ್, ನರೇಗಾ ಯೋಜನೆ ಅಡಿ ರೈತರು ಯಾವ ಯಾವ ಕೆಲಸಗಳನ್ನು ಅವಕಾಶವಿದೆ, ಯಾವ ಯಾವ ಕೆಲಸ? ಹೌದು ಸರ್. ಎರಡನೇದು, ಹೊಲದಲ್ಲಿ ಕೆಲಸ ಪಡೆಯಬೇಕಾದ್ರೆ ಅನುಸರಿಸಬೇಕಾದ ಮಾರ್ಗೋಪಾಯಗಳೇನು, ಜೊತೆಗೆ ನರೇಗಾ ಅಡಿ ಕೈಗೊಂಡ ಕೆಲಸಗಳು ಅನುಷ್ಠಾನ ಆಗಿರುವ ಕುರಿತು ಮೂರನೇ ಪಂಡಿತರಿಂದ ಅಥವಾ ಯಾರಿಂದ ಅವರು ತಪಾಸಣೆ ಮಾಡಿಸಿ ವರದಿ ಪಡೆಯುವ ವ್ಯವಸ್ಥೆ ಇದೆಯೇ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್? ಆಮೇಲೆ ಜಮೀನಿನ ಅಥವಾ ಜಮೀನುಗಳಿಗೆ ಸಂಬಂಧಿಸಿದಂತೆ ಕೆಲಸ ಕಾರ್ಯಗಳಿಗಾಗಿ ತಮ್ಮನ್ನು ಕಚೇರಿಯಲ್ಲಿ ಭೇಟಿಯಾಗಬೇಕಾದ್ರೆ ಸಮಯ ಏನಾದರೂ ನಿಗದಿ ಮಾಡಿದ್ದೀರಾ? ಸರ್, ಸಮಯ ತಮ್ಮ ಕೆಲಸ, ತಮ್ಮ ವಾಸುದೇವ್ ಅವರೇ, ತಮ್ಮ ಕ್ವಶನ್ಸ್ ಗಳು ಫಸ್ಟ್ ನೀವು ಕೇಳಿದ್ರೆ ಯಾವ ಯಾವ ವರ್ಕ್ಸ್ ಅದರ ಬಗ್ಗೆ ಈಗಾಗಲೇ ನಾವು ಒಂದು ಚರ್ಚೆ ಮಾಡಿದೀವಿ. ವೈಯಕ್ತಿಕ ಕಾಮಗಾರಿಗಳು ಮತ್ತೆ ಸಮುದಾಯ ಕಾಮಗಾರಿಗಳು. ಸಮುದಾಯ ಕಾಮಗಾರಿಯಲ್ಲಿ ಮೇಜರ್ ಅಂದ್ರೆ ಕೆರೆ ಹೂಳೆತ್ತೋದು, ನಾಲ ಮಾಡೋದು, ಅಮೃತ್ ಸರೋವರ, ಅಮೃತ್ ಗ್ರಾಮ ಪಂಚಾಯತಿಯಲ್ಲಿ ಶಾಲಾ ಅವರನ್ ಗೋಡೆ, ಆಟದ ಮೈದಾನ ಇತ್ಯಾದಿಗಳು, ಜೊತೆಗೆ ವೈಯಕ್ತಿಕ ಅಲ್ಲಿ ಕುರಿ ಶೇಡ್. ಇನ್ನೊಂದು ಕೇಳಿದ್ದಾರೆ, ತಮ್ಮ ಹೊಲದಲ್ಲಿ ಕೆಲಸ ತಗೊಳ್ಬಹುದು ಅಂತ. ಅವರ ಹೊಲದಲ್ಲಿ? ಹಾ, ಅವ್ರ ಹೊಲದಲ್ಲಿ ಭೂ ಅಭಿವೃದ್ಧಿ, ದನಗಳಿಗೆ ಕೊಟ್ಟಿಗೆ, ಕೃಷಿ ಹೊಂಡ, ಎರೆಹುಳು ಘಟಕ, ಅವರವರು ಹೊಲದಲ್ಲೇ ತಗೋಬಹುದು. ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಕೆಲವೊಂದು ಟೊಮ್ಯಾಟೋ ಆಗ್ಲಿ, ರೋಸ್ ಆಗ್ಲಿ ಅಂತದ್ದು ಪ್ಲಾಂಟೇಶನ್ ಮಾಡಬಹುದು. ಸರ್, ಮೂರನೇ ಪ್ರಶ್ನೆ, ನರೇಗಾದ ಅನುಷ್ಠಾನ ಹೇಗಿದೆ ಅಂತ. ನರೇಗಾ ಅನುಷ್ಠಾನ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿದೆ. ನರೇಗಾ ಕಂಪ್ಲೀಷನ್, ವರ್ಕ್ ಕಂಪ್ಲೀಷನ್, ಕೆಲಸ ನಮ್ಮ ಜಿಲ್ಲೆಗೆ 20-21 ಮತ್ತೆ 21-27 98% ವರ್ಕ್ ಕಂಪ್ಲೀಷನ್ ಇದೆ. ಈಗ 21-22 ಮತ್ತೆ 22-23 ಈಗ 50-60% ವರ್ಕ್ ಕಂಪ್ಲೀಷನ್ ಇದೆ ನಮಗೆ. ಇನ್ನು 4-5 ತಿಂಗಳು ಬಾಕಿ ಇವೆ, ಆದ ಕಾರಣ ಅದನ್ನು ಪೂರ್ಣವಾಗಿ ಗುರಿಮುಟ್ಟವಾಗಿ. ಸರ್, ಮತ್ತೊಂದು ಕೊನೆಯ ಪ್ರಶ್ನೆ, ನಿಮ್ಮನ್ನು ಭೇಟಿ ಆಗಲಿಕ್ಕೆ ಅವಧಿ ಇದೆ? ನಮ್ದು ಕಚೇರಿ ಯಾವಾಗ್ಲೂ ಓಪನ್ ಇರುತ್ತೆ. ನಾನು ಆಫೀಸ್ ಅಲ್ಲಿ ಇದ್ದಾಗ, ಫೀಲ್ಡ್ ಅಲ್ಲಿ ವಿಸಿಟ್ ಇಲ್ಲ, ನಾ ಆಫೀಸ್ ಅಲ್ಲಿ ಇದ್ದಾಗ ನಾನು ಆಲ್ ಟೈಮ್ ನಂದು ಕಚೇರಿ ಓಪನ್ ಇರ್ತೀನಿ. ಜನ ನೇರವಾಗಿ ಬಂದು ನನ್ನ ಜೊತೆ ಮಾತಾಡಬಹುದು. ನಾ ಯಾವುದೇ ಟೈಮ್ ಆತರ ಫಿಕ್ಸ್ ಮಾಡಿಲ್ಲ. ನಾ ಆಫೀಸ್ ಅಲ್ಲಿ ಇದ್ದಾಗ ನಾನು ಜನರಿಗೆ ಸ್ಪಂದಿಸ್ತಾ ಇರ್ತೀನಿ. ಹೊರಗೆ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ದಾಗ ನಾನು ಅಷ್ಟು ಅಲ್ಲಿ ಆಫೀಸ್ ಅಲ್ಲಿ ಇರಕ ಇರ್ಲಿಲ್ಲ ಅಂದ್ರೆ ಅದು ಬೇರೆ ವಿಷಯ. ಅದು ನನ್ನ ಪ್ರಮುಖ ಪ್ರಶ್ನೆ, ಕೆಲಸ ಆಗಿದ್ದು ಗುಣಮಟ್ಟದ ವರ್ಕ್ ಕೆಲಸ ಆಗಿದೆ? ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತೀವಿ. ಗುಣಮಟ್ಟದ ಖಚಿತಪಡಿಸಕ್ಕೆ ಒಂದ್ರೆ ನಮ್ಮ ಹತ್ರ ಜಿಯೋ ಟ್ಯಾಗಿಂಗ್ ಒಂದಿರುತ್ತೆ. ಬಿಫೋರು, ಡ್ಯೂರಿಂಗು, ಆಫ್ಟರು, ಮೂರ್ ಹಂತಕ್ಕೆ ಜಿಯೋ ಟ್ಯಾಗಿಂಗ್ ಆಗುತ್ತೆ. ಅದ್ ವರ್ಕ್ ಹೆಂಗಿತ್ತು, ಅದು ಡ್ಯೂರಿಂಗ್ ಹೆಂಗಿತ್ತು, ಆಫ್ಟರ್ ಹೆಂಗಿದೆ. ಇದು ಎರಡನೇದು ವೆರಿಫಿಕೇಶನ್ ಆಗತ್ತೆ. ಎವ್ರಿ ಇಒ, ಎಡಿ ನರೇಗಾ, ಡಿಎಸ್ಒ, ಸಿಇಒ ಒಂದು 10%, 5% ರ್ಯಾಂಡಮ್ ಆಗಿ ವರ್ಕ್ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಅದು ವೆರಿಫಿಕೇಶನ್. ಮೂರನೇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ಈ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಕೊನೆಯದಾಗಿ ನಮ್ಮ ಕಾಯಕ ಶಕ್ತಿಯ ಕಾರ್ಯಕ್ರಮ ಮುಗಿಸುವ ಹೊತ್ತಲ್ಲಿ ನೀವು ನಮ್ಮ ಕೇಳುಗರಿಗೆ ಅಥವಾ ಕಾಯಕ ಶಕ್ತಿಯಲ್ಲಿ ದುಡಿಯುತ್ತಿರುವಂತವರಿಗೆ ಏನು ಹೇಳ್ತೀರಿ ಸರ್? ಇದು ಇವತ್ತು ಕಾಯಕ ಶಕ್ತಿ ಅಂತ ಒಂದು ವಿನೂತನಾಗಿ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇದು ಇನ್ನ 13 ವಾರ ನಡೆಯುತ್ತೆ. ಸೊ ಎಲ್ಲರಿಗೆ ನಾವು ನೇರವಾಗಿ ಮಾತಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಕೊಡ್ತೀವಿ. ಎಲ್ಲರಿಗೂ ಅನುಕೂಲ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಎನ್ಆರ್ಇಜಿ ಟಾಪ್ ಆಗಬೇಕು. ಎಲ್ಲರಿಗೂ